ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 ರಿಂದ 12 ಗಂಟೆ. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802215251 5253. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಇನ್ನು ಮುಂದೆ ಕೇಳಿ ಕೃಷಿ ಅನುಭವ, ಈ ಕುರಿತು ರಹಮತ್ ಹುಸೈನ್ ಅವರೊಡನೆ ಸಂದರ್ಶನ. ನಮಸ್ಕಾರ ಹುಸೇನ್ ಅವರೇ. ನಮಸ್ತೆ ಸರ್. ಹುಸೇನ್ ಅವರಿಗೆ ಎಷ್ಟಿದೆ ಜಮೀನು? ನಮಗೆ 1.5 ಎಕರೆ ಇದೆ ಸರ್. 1.5 ಎಕರೆ ಇದೆಯಾ? ಏನ್ ಬೆಳಿತೀರಿ? ಭತ್ತ ಬೆಳಿತೀವಿ, ಜೋಳನು ಬೆಳಿತೀವಿ, ಕುಷ್ಕಿಯಲ್ಲಿ ಜೋಳ ಬೆಳಿತೀನಿ ಸರ್. ಅದು 1.5 ಎಕರೆನಲ್ಲಿ? ಅಲ್ಲ, 1.5 ಎಕರೆ ಗದ್ದೆ ಭತ್ತದ್ದು, ಅದು ಕುಷ್ಕಿ 1 ಎಕರೆ ಇದೆ ಸರ್. ಕುಷ್ಕಿ 1 ಎಕರೆ ಇದೆ, ಅದರಲ್ಲಿ ಜೋಳ ಬೆಳಿತೀರಿ. ಇನ್ನು 1.5 ಎಕರೆನಲ್ಲಿ ಭತ್ತ ಬೆಳಿತೀವಿ? ಭತ್ತ ಬೆಳಿತೀವಿ ಸರ್. 2 ಬೆಳೆ? 2 ಬೆಳೆ ಭತ್ತ. ನಿಮ್ಗೇನ್ರಿ, ನೀರು ಸಮೃದ್ಧಿಯ ಸಿಗುತ್ತೆ, ನಾಲ ಪಕ್ಕನೆ ಇದೀರಿ ನೀವು ಅಲ್ವಾ? ಹೌದು ಸರ್, ನೀರು ಚೆನ್ನಾಗಿ ಸಿಗುತ್ತೆ ಸರ್. ಈಗ ವಿಪರೀತ ನೀರು ಪೋಲ್ ಮಾಡ್ತಾ ಇದ್ದಾರೆ ಈ ನಾಲ ಜಮೀನವರು ಅಂತ ಹೇಳ್ತಾರೆ. ಈಗ ನೀರನ್ನ ಕಡಿಮೆ ಬಳಸಿ ಭತ್ತ ಬೆಳೆಯುವ ಕ್ರಮಗಳನ್ನು ಏನಾರು ಅಳವಡಿಸಿಕೊಂಡಿದ್ರೆ? ಹೌದು ಸರ್, ತುಂಬಾನೇ ವೇಸ್ಟ್ ಮಾಡ್ತಾ ಇದಾರೆ ಸರ್ ನೀರಂತೂ. ಅದು ಆದಷ್ಟು ಎಷ್ಟು ಕಡಿಮೆ ಮಾಡ್ತಾರೆ ಅಷ್ಟು ಒಳ್ಳೇದು ಸರ್. ನೀರು ಒಣಗಿಸಿ ಒಣಗಿಸಿ ಬಿಡ್ತಾ ಇದ್ರೆ ಬೆಳೆನು ಚೆನ್ನಾಗಿ ಬರುತ್ತೆ ಸರ್. ಈಗ ನಿಮ್ಮ ಬೇಸಾಯ ಕ್ರಮಗಳನ್ನ ಹೇಳಿ, ಯಾವಾಗ ನೀವು ಅದನ್ನ ಬೀಜದ ಭತ್ತನ ಸಸಿ ಮಡಿವೆ ತಯಾರು ಮಾಡ್ತೀರಿ, ಹೇಗ್ ಮಾಡ್ತೀರಿ? ನಾವು ಬರೋಟ್ಲು ಅಂತ ಹಾಕಿದ್ರೆ ಸರ್, ಅದು ಜನವರಿಯಲ್ಲಿ, January 1st to 5th ಹಾಕ್ತೀವಿ ಸರ್. ಬರೋಟ್ಲು? ಬರೋಟ್ಲು ಏನಂದ್ರೆ? ಬರೋಟ್ಲು ಅಂದ್ರೆ ಒಣ ಹೊಟ್ಲು ಅಂತ ಹೇಳಿ. ಒಣ ಮಣ್ಣಿನಲ್ಲಿ ನೀವು ಸಸಿ ಮಡಿಯನ್ನು ಮಾಡ್ತೀರಿ? ಅದ ಮಾಡ್ಬಿಟ್ಟು ಆಮೇಲೆ ಭತ್ತ ಹಾಕಿ ಮಣ್ಣು ಮುಚ್ಚಿ ಆಮೇಲೆ ನೀರು ಕಟ್ತೀವಿ ಸರ್. ಒಂದ್ಸರಿ ಕಟ್ಟಿದ್ರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಕೆಸರು ಹೊಟ್ಲು ಅಂದ್ರೆ ಜಾಸ್ತಿ ನೀರು ಬೇಕಾಗತ್ತೆ ಸರ್. ಬರೋ ಹೊಟ್ಲು ಅಂದ್ರೆ ಜಾಸ್ತಿ ನೀರು ತಗೊಳಲ್ಲ. ಒಂದ್ ಸರಿ ಕಟ್ಟಿದ್ರೆ ಅದು ಮತ್ತೆ ಪೂರ್ತಿ ಮೊಳಕೆ ಬರೋ ತನಕ ನೀರು ಕಟ್ಟೋದ್ ಬೇಕಾಗಿಲ್ಲ ಸರ್. ಒಂದು 8-10 ದಿವಸ ಮಣ್ಣೆ ಮೊಳಕೆ ಎಲ್ಲ ಬಂದ್ಮೇಲೆ ಮತ್ತೆ ಮಣ್ಣು ಒಂದ್ಸರಿ ಸ್ವಲ್ಪ ಗೂಡಿಸ್ಬಿಟ್ಟು ಆಮೇಲೆ ನೀರು ಕಟ್ಟಬೇಕು. ಈಗ ಸಸಿ ಯಾವ್ದ್ರಲ್ಲಿ ಚೆನ್ನಾಗಿ ಬರುತ್ತೆ? ಬರೋ ಹೊಟ್ಲು ಚೆನ್ನಾಗಿ ಬರುತ್ತಾ ನೀರಿಂದ್ರಲ್ಲಿ ಚೆನ್ನಾಗಿ ಬರುತ್ತಾ? ಬರೋ ಹೊಟ್ಲಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಒಂದು ಭತ್ತನ ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲ್ಲ? ವೇಸ್ಟ್ ಆಗಲ್ಲ, ಅದು ಮುಖ್ಯ. ಮುಖ್ಯ ಸರ್, ಫುಲ್ ಬರುತ್ತೆ. ಕೆಸರು ಹೊಟ್ಲಲ್ಲಿ ಸ್ವಲ್ಪ ಒಳಗೆ ಕೆಸರಲ್ಲಿ ಹೋಗಿದ್ದು ಭತ್ತ ಎಲ್ಲ ಸ್ವಲ್ಪ ವೋಕ್ ಆಗತ್ತೆ ಸರ್. ಈಗ ಸಸಿ ಮಡಿ ತಯಾರು ಮಾಡಬೇಕಾದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಮಿಶ್ರಣ ಮಾಡಿ ಮಾಡ್ತೀರಾ? ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ ಸರ್. ನಮ್ಗೆ ದನಾನು ಇದಾವೆ ಸರ್, ಹಸುಗಳು ಇದಾವೆ. ಎಷ್ಟಿದೆ ಹಸು? ಹಸು ಒಂದು 8 ಇದಾವೆ ಸರ್. ಓ, 8 ಹಸುಗಳಿವೆ? ಹ್ಞೂ ಸರ್. ಸಗಣಿನೇನು ಕಾಂಪೋಸ್ಟ್ ಮಾಡ್ತಿರೋ ಅಥವಾ ಹಾಗೇನ ಸಗಣಿ ನೇರವಾಗಿ ಭೂಮಿಗೆ ಹಾಕ್ಬಿಡ್ತಿರೋ? ಏನ್ ಮಾಡ್ತೀವಿ? ಹಂಗೆ ಒಂದು ತಿಪ್ಪೆ ಮಾಡ್ತೀವಿ ಸರ್. ತಿಪ್ಪೆ ಮಾಡಿ ರಾಶಿ ಮಾಡಿ ಆಮೇಲೆ ಹೊಡಿತೀವಿ ಸರ್. ವರ್ಷಕ್ಕೊಂದ್ಸರಿ ಎಲ್ಲ ಗದ್ದೆಗೆ ವಿಸ್ತರಣೆ. ಸಸಿ ಮಡಿ ತಯಾರು ಮಾಡಿ ಎಷ್ಟು ದಿವಸದ ನಂತರ ನಾಟಿ ಮಾಡ್ತೀರಿ ನೀವು? ನಾವು 20-22 ದಿವಸಕ್ಕೆ ನಾಟಿ ಮಾಡ್ತೀವಿ ಸರ್. 22 ದಿವಸಕ್ಕೆ? ಹ್ಞೂ ಸರ್. ಅಷ್ಟೊಳಗೆ ಎಲ್ಲ ಬರುತ್ತೆ ಸರ್, ಸಸಿ ಚೆನ್ನಾಗಿ ಬರುತ್ತೆ. ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತಾರೆ ನಿಮ್ ಸರ್? ಬಹಳನೇ ಸಮಸ್ಯೆ ಇದೆ ಸರ್, ಕೂಲಿ ಕಾರ್ಮಿಕರದ್ದು ಬಹಳ ಸಮಸ್ಯೆ ಇದೆ ಸರ್. ಈಗ ಮತ್ತೆ ಹೆಂಗ್ ಮಾಡ್ತೀರಿ? ಸ್ವಲ್ಪ ಕಷ್ಟನೇ ಇದೆ ಸರ್, ಅಲ್ಲಿ ನಾವೇ ಸ್ವಲ್ಪ ಸ್ವಂತ ಕೆಲಸ ಮಾಡ್ಬೇಕು. ನಾಟಿಗೆ ಬೇಸಾಯ ಇದಕ್ಕೆ ಮಾತ್ರ ಕೂಲಿಗೆ ಕರ್ಕೊಳ್ಳುವಂತ ಇದ್ ಮಾಡಿದ್ರೆ ಮಾತ್ರ ಸ್ವಲ್ಪ ಆಗತ್ ಸರ್, ಇಲ್ಲಾಂದ್ರೆ ಕಷ್ಟ ಇದೆ. ಮತ್ತೆ ಉಳಿದಿದ್ದಕ್ಕೆಲ್ಲವ? ಉಳಿದಿದ್ದೆಲ್ಲ ನಾವೇ ಆದಷ್ಟು ಬದ ಕೊಚ್ಚೋದು, ಬದ ಹಾಕೋದು ಇವೆಲ್ಲ ನೋಡ್ಕೊಳ್ಬೇಕು. ಯಂತ್ರಗಳನ್ನ ಏನಾದ್ರು ಬಳಸ್ತೀರಾ ಈಗ ಈ ತರ ಕೃಷಿಗೆ? ಟಿಲ್ಲರ್ ಇಟ್ಕೊಂಡಿದೀವಿ ಸರ್. ಟಿಲ್ಲರ್ ಇಟ್ಕೊಂಡಿದ್ರಿ? ಮಣ್ಣು ಹದ ಮಾಡ್ಲಿಕ್ಕೆ? ಮಣ್ಣ ಅಭ್ಯಾಸ ಆಗಿಡಿಯಕ್ಕೆ. ನಾಟಿ ಮಾಡಿ ನಂತರದಲ್ಲಿ ಮೇಲ್ಗೊಬ್ಬರ ಏನೇನು ಕೊಡ್ತೀರಿ? ನಾಟಿಗೆ ಒಂದು ಮೂಟೆ ಗೊಬ್ಬರ ಕೊಡ್ತೀವಿ ಸರ್. ಕಾಂಪ್ಲೆಕ್ಸ್ 17 ಕೊಡ್ತೀವಿ ಸರ್. ಆಮೇಲೆ ಒಂದು 20 ಕಳೆ ತೆಗಿತೀವಿ ಸರ್. 20 ಕಳೆ ತೆಗ್ದು 2 ಗೊಬ್ಬರ ಕೊಡ್ತೀವಿ ಸರ್. ಯಾವ್ದು? ಅವಾಗ ಸ್ವಲ್ಪ ಮಿಶ್ರಣ ಮಾಡ್ತೀವಿ ಸರ್, ಸ್ವಲ್ಪ ಪೊಟಾಶ್ ಯೂರಿಯಾ ಕಾಂಪ್ಲೆಕ್ಸ್ 3 ಸೇರಿಸಿ ಕೊಡ್ತೀವಿ. ಆನಂತರ ಕಳೆಗೆ 20 ಬಿಟ್ಟು ಮತ್ತೆ ಕಳೆ ತೆಗಿತೀವಿ ಸರ್. ಲಾಸ್ಟ್ ಗೊಬ್ಬರ ಅಂತ ಹೇಳಿ ಮತ್ತೆ ಲಾಸ್ಟ್ ನಲ್ಲಿ ಒಂದ್ಸರಿ ಯೂರಿಯಾ ಪೊಟಾಶ್ ಸ್ವಲ್ಪ. ಎಷ್ಟು ದಿವಸ ಕೊಡ್ತೀರಾ ಅದನ್ನ? 50 ಕೊಡ್ತೀವಿ ಸರ್. 50 ಕೊಡ್ತೀರಿ ಯೂರಿಯಾ ಮತ್ತೆ ಪೊಟಾಶ್ ಎರಡು ಮಿಶ್ರಣ ಮಾಡಿ ಕೊಡ್ತೀವಿ. ಅದು 3 ಕಂತಿನ ಗೊಬ್ಬರ. ಈಗ ಸಾಮಾನ್ಯವಾಗಿ ಬೆಳೆ ಚೆನ್ನಾಗಿ ಬರಬೇಕು, ಹಸಿರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಯೂರಿಯಾ ಬಳಸ್ತಾರೆ ರೈತರು. ಇಲ್ಲ ಸರ್, ಆತರ ಬಳಸ್ಬಿಟ್ರೆ ಒಂಥರ ಇದಾಗ್ಬಿಡತ್ತೆ ಸರ್, ಹಸಿರು ಬರುತ್ತೆ. ಆಮೇಲೆ ಒಂದೇ ಸರಿ ಕುಕ್ ಬಿಡತ್ತೆ ಸರ್, ಕುಕ್ ಅಂತಂದ್ರೆ ಹಸಿರು ಸೊಪ್ಪು ಬಂದಂಗ್ ಬಂದ್ಬಿಟ್ಟು ಬಾಡೋಗ್ಬಿಡತ್ತೆ ಸರ್, ಜಲ್ದಿ ಬಾಡತ್ತೆ. ಯೂರಿಯಾ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಸರ್. ಆದ್ರೆ ಒಂದ್ ಎಕರೆಗೆ ನಾವು ಹಾಕದಷ್ಟು ಏನೊಂದು 15 20 ಕೆಜಿ ಅಷ್ಟೇ ಸರ್. ಈಗ ಇಲಾಖೆಯವರು ಶಿಫಾರಸು ಮಾಡಿರ್ತಾರಲ್ಲ, ಆ ಕ್ರಮದಲ್ಲಿ ನೀವೇನಾದ್ರು ಬಳಸ್ತೀರಾ ಗೊಬ್ಬರನ, ಅಥವಾ ನೀವು ಮುಂಚೆಯಿಂದ ಹೆಂಗ್ ಬಳಸ್ಕೊಂಡ್ಬರ್ತೀರಾ? ಮುಂಚೆಯಿಂದ ಹಂಗೆ ಬಳಸ್ತಾ ಇದೀವಿ ಸರ್. ಒಂದೆರಡು ಸರಿ ಹೋಗಿದ್ದೆ ನಾನು ಕೃಷಿ ಇದಕ್ಕೆ, ಅವ್ರು ಹೇಳಿದ್ದನ್ನು ಪರವಾಗಿಲ್ಲ, ಅದನ್ನು ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಎರಡು ಬೆಳೆ ತೆಗಿತೀರಿ? ಈಗ ಭತ್ತದ ತಳಿನೂ ಅಷ್ಟನಾಗ ಪ್ರತಿ ಬೆಳೆಗೂ ಚೇಂಜ್ ಮಾಡ್ತಿರೋ ಅಥವಾ ಅದೇ ತಳಿನ ಮುಂದುವರ್ಸಕ್ಕೆ ಹೋಗ್ತೀರಾ? ಪ್ರತಿ ಬೆಳೆಗೂ ಬೇರೆ ಬೇರೆ ತಗೊಂಡ್ಬರ್ತಾ ಇದೀವಿ ಸರ್ ಭತ್ತ. ಈಗ ಒಂದ್ಸರಿ ಸಣ್ಣ ಭತ್ತ ಅಂತ ಹೇಳಿ ತಗೊಂಡ್ಬರ್ತೀವಿ, ಊಟಕ್ಕೆ ಅಂತ ಒಂದ್ ಸ್ವಲ್ಪ ಒಂದೊಂದ್ ಎಕರೆಗೆ ಹಾಕೊಳ್ತೀವಿ. ಸೋನಾ ಮಸೂರಿ, ಇನ್ನ ಬಾಕಿದೆಲ್ಲ ಜ್ಯೋತಿ ಭತ್ತ ಅಂತ ಹೇಳಿ ಬೆಳೀತಾ ಇದೀವಿ ಸರ್. ಅದು ಕೃಷಿ ಇಲಾಖೆಯಲ್ಲೇ ಕೊಡ್ತಾ ಇದಾರೆ ಸರ್ ಭತ್ತ, ಸಬ್ಸಿಡಿಯಲ್ಲಿ ಅದನ್ನೇ ತಗೊಂಡ್ಬರ್ತಾ ಇದೀವಿ. ಇಲಾಖೆಯಿಂದನೇ ತಗೊಂಡ್ಬಂದ್ರೆ ಸರ್, ಇದು ಮಾತ್ರ ಇಲಾಖೆಯಲ್ಲಿ ಸಿಗಲ್ಲ ಈ ಸೋನಾ ಮಸೂರಿ, ನಾವು ಪ್ರೈವೇಟ್ ತಗೊಂಡ್ಬರ್ತಾ ಇದೀವಿ ಸರ್. ಈಗ ಬೀಜದ ಭತ್ತವನ್ನ ತಂದ ಮೇಲೆ ಅದನ್ನ ಬೀಜೋಪಚಾರ ಮಾಡಿ ಬಳಸೋದು ಒಳ್ಳೇದು ಅಂತಾರೆ ತಜ್ಞರು, ಮಾಡ್ತೀರಾ ಏನಾರ ನೀವು ಅದನ್ನ? ನಾವು ಇನ್ನು ಮಾಡ್ತಾ ಇಲ್ಲ ಸರ್, ಅದು ಹಂಗೆ ಹಾಕ್ತಾ ಇದೀವಿ. ಈಗ ಇಲಾಖೆಯಿಂದ ಕೊಡೋ ಬೀಜದ ಭತ್ತವನ್ನ ತಂದು ಹಾಕಿ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರಿ? ಈಗ ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ, ತಮ್ಮಲ್ಲಿರೋ ಬೀಜದ ಭತ್ತವನ್ನೇ ಬಳಸ್ಬಿಟ್ಟು ಬೆಳೀತಾರೆ, ಅದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರ್ತಾ ಇದೆ ಸರ್. ನಾವು ಮುಂಚೆ ಎಲ್ಲ ಬರೀ ಅದನ್ನೇ ಮಾಡ್ತಾ ಇದೀವಿ, ಯಾವ್ದನ್ನ? ನಾವು ಮನೆಯಿಂದ ತಯಾರು ಮಾಡಿದ್ದ ಭತ್ತನೇ ಹಾಕ್ತಾ ಇದ್ವಿ, ಅದರಲ್ಲಿ ಇಳುವರಿ ಕಡಿಮೆ ಬರ್ತಾ ಇತ್ತು ಸರ್. ಈಗ ಇದು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಇಳುವರಿ ಒಂದು 3-4 ಮೂಟೆ ಆದ್ರೂ ಜಾಸ್ತಿ ಬರುತ್ತೆ ಸರ್. ಜಾಸ್ತಿ ಬರುತ್ತೆ, ಜಾಸ್ತಿ ಬರುತ್ತೆ ಅಂತ ಹೇಳಿ. ಈಗ ಪ್ರಾರಂಭದಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ತೀರಿ ಜಮೀನ್ಗೆ? ಒಂದ್ ಎಕರೆಗೆ ಒಂದು 10 ಗಾಡಿ ಎಷ್ಟು ಹಾಕ್ತೀವಿ ಸರ್. 10 ಗಾಡಿ ಅಂದ್ರೆ ಒಂದು 10 ಟನ್, ಒಂದು ಟನ್ ಬರುತ್ತೆ ಅಂದ್ರೆ ಒಂದು ವರ್ಷಕ್ಕೆ. ಎರಡು ಬೆಳೆಯಿಂದ ಸರಿ ಒಂದೇ ಸರಿ ಹಾಕೋದು ಸರ್. ಒಂದೇ ಸರಿ ಹಾಕ್ತೀರಿ? ಯಾವಾಗ ಹಾಕೋದು? ಮಳೆಗಾಲದ ಹೊತ್ತಿಗ? ಜೂನ್ ಅಲ್ಲ ಸರ್, ಮೇ ಅಲ್ಲಿ, ಮೇ ಜೂನ್ ಅಲ್ಲಿ ಹಾಕ್ತೀರಿ. ಈಗ ಮತ್ತೆ ಹೊಸ ಮಣ್ಣನ್ನ ಒಂದು ಹೊಡೆಯುವಂತ ಪದ್ಧತಿಗಳು ರೈತರಲ್ಲಿ ಕಾಣ್ತಾ ಇದ್ದೇವೆ. ಕೆರೆ ಗೋಡ್ ಹೊಡಿತಾರೆ ಮತ್ತೆ ಬೇರೆ ಮಣ್ಣು ತಂದು ಹಾಕ್ತಾರೆ. ಮಾಡ್ತೀರಾ ಅದನ್ನು? ಅದರಲ್ಲೇ ಮಿಕ್ಸ್ ಮಾಡ್ತಾ ಇದೀವಿ ಸರ್, ಗೊಬ್ಬರಕ್ಕೆ ಕೊಟ್ಟಿಗೆ 5 ತಿಪ್ಪೆಗೆ ಹೊಡೆದ್ಬಿಡೋದು, ಅದು ಇದು ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಈಗ ಮತ್ತೆ ನಿಮ್ ಭಾಗದಲ್ಲಿ ಬಹಳ ಜನ ರೈತರು ಬೇರೆ ಜಮೀನನ್ನ ಗುತ್ತಿಗೆ ತಗೊಂಡು ಸಹ ಮಾಡ್ತಾರೆ. ಮಾಡ್ತಾ ಇದೀನಿ ಸರ್, ನಾನು ಮಾಡ್ತಾ ಇದೀನಿ ಸರ್. ನೀವು ಮಾಡ್ತಾ ಇದೀರಾ? ನಾನು ಒಂದು 10 ಎಕರೆ ಮಾಡ್ತಾ ಇದೀನಿ ಸರ್. 10 ಎಕರೆ ಮಾಡ್ತಿದ್ದೀರಾ? ಬೇರೆ ಬೇರೆ ಅವ್ರದ್ದು. ಈಗ ಭತ್ತ ಬೆಳೆಯದೇ ಲಾಸ್ ಅಂತ ಹೇಳ್ತಾರೆ, ಅಂತದ್ರಲ್ಲಿ ನೀವು ಗುತ್ತಿಗೆ ತಗೊಂಡು ಮಾಡ್ತಿರಲ್ಲ ಸರ್, ನಿಮ್ಗೆ ಹೆಂಗ್ ವರ್ಕೌಟ್ ಆಗುತ್ತೆ ಲಾಭ ಅಂತೀರಾ ಅದು? ಹ್ಞೂ ಸರ್, ನಮ್ಮ ಸ್ವಂತ ಕೆಲಸ, ಗಾಡಿ ಎತ್ತು ಎಲ್ಲ ಇಟ್ಕೊಂಡಿದ್ದೀವಿ ಸರ್, ಗಾಡಿ ಎತ್ತು ಟಿಲ್ಲರ್ ಎಲ್ಲ ಇರೋದ್ರಿಂದ ಅದರಲ್ಲೇ ನಾನು ಈಗ ಬಹಳನೇ ಇದು ತೊಂದರೆಯಲ್ಲಿ ಇದ್ದೀವಿ ಸರ್. ಈಗ ಅದನ್ನೇ ಮಾಡೇ ನಾನು ಹುಡುಗರಿಗೆಲ್ಲ ಓದಿಸಿದ್ರೆ ಸರ್, ಆ ಗದ್ದೆಗಳು ಮಾಡಿ ಇನ್ನು ಬೇರೆ ಯಾವುದು ಇದೇ ಇರಲಿಲ್ಲ. ಅಂದ್ರೆ ಕಷ್ಟಪಟ್ಟರೆ ಫಲ ಇದೆ, ಫಲ ಅಲ್ಲ ಸುಮ್ಮನೆ ಲಾಸ್ ಲಾಸ್ ಅಂತ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಸರ್, ಒಟ್ಟಿನಲ್ಲಿ ಮಾಡ್ಬೇಕು ಸರ್. ಸರ್, ಈಗ ನೀವು ಇಷ್ಟೆಲ್ಲ ಗುತ್ತಿಗೆನೂ ತಗೊಂಡು ಅದೆಲ್ಲ ಮಾಡ್ತಿರಲ್ಲ, ಕೂಲಿ ಆಳುಗಳನ್ನು ಹೊಂದಿಸ್ಕೊಳ್ಳೋದು ಮತ್ತೆ ಕಾಲಕ್ಕೆ ಸರಿಯಾಗಿ ಅದನ್ನ ನಾಟಿ ಮಾಡೋದು, ಇವನ್ನೆಲ್ಲ ಹೇಗ್ ಮಾಡ್ತೀರಿ ನೀವು ಮತ್ತೆ? ಸರ್, ಅಲ್ಲಿ ಸ್ಥಳೀಯಲ್ಲಿ ಸ್ವಲ್ಪ ಪರವಾಗಿಲ್ಲ ಸರ್, ಜನ ಸಿಗ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಬರ್ತಾ ಇರ್ತಾರೆ ಸರ್. ಸ್ವಲ್ಪ ಅಡ್ಜಸ್ಟ್ ಎಲ್ಲ ಗುತ್ತಿಗೆ ಸರ್, ಈಗ ಕೂಲಿಗೂ ಗುತ್ತಿಗೆ, ನಾಟಿ ಮಾಡೋಕ್ಕೂ ಗುತ್ತಿಗೆ ಸರ್. ಒಂದ್ ಎಕರೆ ನಾಟಿ ಮಾಡ್ಬೇಕಂದ್ರೆ 2400 ರೂಪಾಯಿ ತಗೊಳ್ತಾರೆ. ಮತ್ತೆ ಇತ್ತೀಚೆಗೆ ಇಲಾಖೆಯವರು ಯಾಂತ್ರೀಕರಣವನ್ನ ಅಳವಡಿಸಿಕೊಳ್ಳಿಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ನಾಟಿಯನ್ನು ಮಾಡ್ಲಿಕ್ಕೆ ನಾಟಿ ಯಂತ್ರಗಳು ಬಂದಿದೆ, ಕಳೆ ತೆಗೆದಿಕ್ಕೆ ಕಳೆ ಯಂತ್ರಗಳು ಬಂದಿದೆ, ಇದರಿಂದ ಕೂಲಿ ಆಳುಗಳ ಸಮಸ್ಯೆ ಸ್ವಲ್ಪ ಬಗೆಹರಿಯುತ್ತೆ. ಬಗೆಹರಿಯುತ್ತೆ ಸರ್. ಪ್ರಯತ್ನ ಮಾಡಿದ್ರೆ ಏನಾದ್ರು? ಇನ್ನು ಮಾಡಿಲ್ಲ ಸರ್. ಅದು ಈಗ ನಿಮ್ಮ ಅಕ್ಕಪಕ್ಕದ ರೈತರು ಯಾರು ಮಾಡಿದಾರ? ಇನ್ನು ಅಲ್ಲಿ ಯಾರು ಮಾಡ್ತಾ ಇಲ್ಲ ಸರ್, ಎಲ್ಲ ಇದರಲ್ಲೇ ಮಾಡ್ತಾ ಇದೀವಿ. ಈಗ ಹುಲ್ಲು ನಿಮಗೆ ಬೇಕಾಗಿರೋಷ್ಟು ಸಿಗುತ್ತೆ ಜಾನುವಾರುಗಳಿಗೆ ಸರ್? ಇನ್ನು ಸುಮಾರು ಮಾರ್ತೀನಿ ಸರ್ ನಾನು, ಹುಲ್ಲು ಮಾರ್ತಾ ಇರ್ತೀನಿ. ಈಗ ಸುಮಾರು 8 ಜಾನುವಾರುಗಳನ್ನ ಇಟ್ಕೊಂಡಿದ್ರೆ ಅವಕ್ಕೆ ಮೇವು ಇಟ್ಕೊಳ್ತೀನಿ ಸರ್? ಇದು ಭತ್ತದ ಮೇವು ಬಿಟ್ಕೊಳ್ತೀವಿ, ಮತ್ತೆ ಹಸಿರುಗಳನ್ನು ಕುಯ್ಕೊಂಡ್ಬರ್ತಾ ಇರ್ತೀವಿ ಸರ್. ಎಲ್ಲಿಂದ ತರ್ತೀರಿ? ಕುಯ್ಕೊಂಡ್ಬರ್ತೀವಿ ಸರ್ ನಾವು, ಜಮೀನಿಂದಾನೆ ಕುಯ್ಕೊಂಡ್ಬರ್ತೀವಿ. ಆಮೇಲೆ ಒಂದು 16 ಕುಂಟೆ ಇದು ಹಾಕಿದೀನಿ ಸರ್ ಅಡಿಕೆ, ಅದರಲ್ಲೂ ಹುಲ್ಲು ಸಿಗ್ತಾ ಇರತ್ತೆ ಸರ್. ಅದರಲ್ಲೂ ಸ್ವಲ್ಪ ಯೂರಿಯಾ ಹಾಕ್ತಾ ಇರ್ತೀವಿ. ಯಾವ್ದಕ್ಕೆ? ಹುಲ್ಲಿಗೆ, ಹುಲ್ಲುಕ್ಕೋಸ್ಕರ. ಹುಲ್ಲು ಬೆಳೆಯಲಿಕ್ಕೆ? ಹುಲ್ಲು ಬೆಳೆಯಲಿಕ್ಕೆ. ಅದ್ ಹಾಕಿದ್ರೆ ಜಲ್ದಿ ಒಂದು 20 ಸುಮಾರು ಬರುತ್ತೆ ಸರ್, ಒಂದ್ ಅಡಿ ಅಷ್ಟು ಹುಲ್ಲು. ಅದನ್ನು ಕುಯ್ಕೊಂಡ್ ಮಿಶ್ರ ತಳಿ ಹಸುಗಳ? ಹ್ಞೂ ಸರ್, ಮಿಶ್ರ ಅಂದ್ರೆ ನಾಟಿ ಕ್ರಾಸ್ ಅಂತ, ಇದು ಸಿಂಧಿ ಕ್ರಾಸ್. ಸಿಂಧಿ ಕ್ರಾಸ್? ಹ್ಞೂ ಸರ್. ಹಾಲು ಮಾರಾಟ ಮಾಡ್ತೀರಾ? ಸರ್ ಎಲ್ಲಿ ಹಾಕ್ತೀರಿ? ಅಲ್ಲಿ ಡೈರಿ ಹಾಕ್ತಾ ಇದೀವಿ ಸರ್. ಇನ್ನು ನಾವು ವರ್ಷಕ್ಕೊಂದೊಂದು ಹಸ ಮಾರ್ತಾನೆ ಇರ್ತೀನಿ ಸರ್, ಜಾಸ್ತಿ ಆಗ್ತಾ ಇರ್ತಾವಲ್ಲ, ವರ್ಷ ವರ್ಷನೂ ಒಂದೊಂದು ಹಸ ಎರಡೆರಡು ಹಸ ಮಾರ್ತೀವಿ. ಗೊಬ್ಬರ ನಿಮ್ಗೆ ಜಮೀನಿಗಾಗತ್ತೆ, ಹಾಲು ಮಾರಾಟದಿಂದ ಸ್ವಲ್ಪ ಆದಾಯ. ಸರ್ ಈ ತರ ಎಲ್ಲಾ ಮಿಶ್ರಣ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಆಗುತ್ತೆ. ಈಗ ಕೊಟ್ಟಿಗೆ ನಿರ್ವಹಣೆನೂ ಬಹಳ ಮುಖ್ಯ ಕಣ್ರಿ, ಜಾನುವಾರುಗಳಿಗೆ ಕಾಯಿಲೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಶುಚಿಯಾಗಿ ಇಟ್ಕೊಳ್ಬೇಕು ಕೊಟ್ಟಿಗೆ ಅಂತೇಳಿ, ಹೇಗ್ ಮೇಂಟೈನ್ ಮಾಡ್ತೀರಿ? ಸರ್ ಕೊಟ್ಟಿಗೆನೂ ಇಟ್ಕೊಂಡಿದ್ವಿ ಸರ್, ಎಲ್ಲ ಇದೆಲ್ಲ ಮಾಡ್ಕೊಂಡಿದ್ವಿ. ಕೆಳಗಡೆ ಚಪ್ಪಡಿ ಹಾಸ ಚಪ್ಪಡಿ ಹಾಕ್ಸಿದ್ವಿ ಸರ್, ಚಪ್ಪಡಿ ಹಾಕ್ಸಿ ಎಲ್ಲ ಸಿಮೆಂಟ್ ಇಂದ ಎಲ್ಲ ಚರಂಡಿ ತರ ಮಾಡಿ ಎಲ್ಲ ಗಂಜಲ ಗಿಂಜಲ ಹೋಗಕ್ಕೆ ಡೈಲಿ ಎರಡ್ ಸರಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಸರ್. ಈಗ ಹಸಿ ಹುಲ್ಲು ಒಣ ಹುಲ್ಲಿನ ಜೊತೆಗೆ ಬೇರೆ ಆಹಾರ ಏನಾದ್ರು ಕೊಡ್ತೀರಾ ಪಶು ಆಹಾರಗಳನ್ನ? ಹ್ಞೂ ಸರ್, ಸ್ವಲ್ಪ ಹಿಂಡಿನೂ ಕೊಡ್ತೀವಿ ಸರ್. ಯಾವ ಹಿಂಡಿ ಕೊಡ್ತೀರಿ? ಡೈರಿಯಲ್ಲಿ ಒಂಥರ ಕಡ್ಡಿ ತರ ಬರುತ್ತೆ ಸರ್, ಅದೊಂದು ಸ್ವಲ್ಪ ತಗೊಂಡ್ಬರ್ತೀವಿ. ಆಮೇಲೆ ನಾವು ಸ್ವಲ್ಪ ಮಿಷಿನ್ ಮಾಡಿಸಿ ಹಾಕ್ತೀವಿ ಸರ್, ಜೋಳ ಮೆಕ್ಕೆಜೋಳ ಇಟ್ಕೊಂಡಿರ್ತೀವಿ, ಅದನ್ನು ಎರಡು ಮಿಕ್ಸ್ ಮಾಡಿ. ಮೆಕ್ಕೆಜೋಳನ ಹಿಂಡಿ ಜೊತೆ ಮಿಶ್ರಣ ಮಾಡಿ ಹಾಕ್ತೀರಲ್ವಾ? ಮೆಕ್ಕೆಜೋಳ ನೀವೇ ಬೆಳಿತೀರಲ್ವಾ? ಹಾ ಬೆಳಿತೀವಿ ಸರ್. ಒಂದ್ ಎಕರೆ ಕೃಷಿನಲ್ಲಿ ಬೆಳಿತೀವಿ ಸರ್ ಅಲ್ವಾ? ಹ್ಞೂ ಸರ್. ಮೆಕ್ಕೆಜೋಳ ಅದನ್ನು ನೀವು ಸೀಲ್ಡ್ ಬ್ಯಾಗೆ ತಂದು ಮಾರಾಟ ಹಾಕ್ತೀರ ಸರ್? ಹ್ಞೂ ಸರ್. ಎಷ್ಟಾಗುತ್ತೆ ಸುಮಾರು ಒಂದ್ ಎಕರೆಗೆ? ಅದೊಂದು 30 ಕ್ವಿಂಟಲ್ ಬರುತ್ತೆ ಸರ್. ಮತ್ತೆ ತುಂಬಾ ರೋಗ ಅಂತಾರೆ ಇದಕ್ಕೆ, ಜೋಳಕ್ಕೆ. ಹ್ಞೂ ಸರ್, ಈ ಒಂದ್ ಎರಡು ವರ್ಷದಿಂದ ಬಹಳ ರೋಗ ಆಗ್ತಾ ಇದೆ ಸರ್, ಅದೆಂತದ್ದು ಇದು ಹುಳ ಸೇರ್ಕೊಂಡು. ಹೌದಾ? ಒಟ್ಟು ಮೂರ್ ಸರಿ ಸ್ಪ್ರೇ ಮಾಡ್ಬೇಕು. ಸ್ಪ್ರೇ ಮಾಡ್ತಾ ಇದೀವಿ. ಈ ಸರಿ ಹೇಗ್ ಬಂದಿತ್ತು ಜೋಳದ ಫಸಲು? ಪರವಾಗಿಲ್ಲ ಸರ್, ಈ ಸರಿ ಚೆನ್ನಾಗಿ ಬಂತು. ಅದೇ ಈ ಸ್ವಲ್ಪ ರೋಗ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ತೊಂದರೆ ಮಾಡ್ತದೆ ಸರ್ ಅದು. ಸರಿ, ಈಗ ಎಲ್ಲ ಬೆಳೆ ರೈತರಿಗೆ ಕೈ ಸಿಕ್ಕ ಮೇಲೇನೆ ಸಮಸ್ಯೆ ಕಣ್ರಿ ಹುಸೇನ್ ಸಾಹೇಬ್ರೆ. ಒಳ್ಳೆ ನಾವು ಮಾರ್ಕೆಟಿಗೆ ತಗೊಂಡು ಕೊಡಬೇಕು ಅನ್ನೋ ಟೈಮ್ಗೆ ಧಾರಣೆ ಇಳಿದ್ ಬಿಡುತ್ತೆ. ಈಗ ನೀವ್ ಏನ್ ಮಾಡ್ತೀರಿ? ನೀವ್ ಇಟ್ಟು ಮಾರಾಟ ಮಾಡ್ತಿರೋ ಅಥವಾ ಆ ಸಮಯಕ್ಕೆ? ಇಲ್ಲ ಸರ್, ಆ ಸಮಯಕ್ಕೆ ಇಡಕ್ಕಾಗಲ್ಲ ಸರ್, ಅಷ್ಟೊಂದು ಇಟ್ಕೊಳಕಾಗಲ್ಲ, ಹಂಗಾಗಿ ಆ ಸಮಯಕ್ಕೆ ಕೊಟ್ಬಿಡ್ತೀವಿ. ಈಗ ಕಟಾವು ಮಾಡ್ತಿದ್ದಾಗೇನೆ ಬಂದ್ಬಿಡ್ತಾರೆ, ಬಂದ್ಬಿಡ್ತಾರೆ ತಗೊಂಡು ಹೋಗಕ್ಕಲ್ಲ. ಸರಿ, ಮತ್ತಿನ್ನೇನಾರ ನೀವು ಬೆಳೆ ಪರಿವರ್ತನೆ ಮಾಡ್ಕೊಂಡು ಈಗ ಅಡಿಕೆ ತೋಟ ಹಾಕೊಂಡಿದ್ದೀರಲ್ಲ, ಆತರ ಇನ್ನೇನಾರ ಮುಂದುವರ್ಸ್ಬೇಕು ಅಂತಿದ್ದೀರಾ? ಇನ್ನೊಂದಿಷ್ಟು ಅಡಿಕೆ ತೋಟ ಜಾಸ್ತಿ ಮಾಡ್ಬೇಕಂತ ಮಾಡಿದ್ದೀವಿ ಸರ್. ಅಡಿಕೆ ತೋಟದಲ್ಲಿ ಬೇರೆ ಅಂತರ ಬೆಳೆಗಳನ್ನೇನಾದ್ರು ಹಾಕೊಂಡಿದ್ದೀರಾ? ಅಡಿಕೆ ತೋಟದಲ್ಲಿ ಹಾಕಿಲ್ಲ ಸರ್. ಇನ್ನೊಂದ್ ಸ್ವಲ್ಪ ಒಂದು 3/4 ಎಕರೆ ಅಷ್ಟು ಜಮೀನು ಕುಷ್ಕಿ ತಗೊಂಡಿದೀವಿ ಈ ಸರಿ, ಅದರಲ್ಲಿ ಹಾಕಿದೀನಿ ಸರ್. ಏನ್ ಹಾಕಿದ್ರಿ ಅದರಲ್ಲಿ? ಒಂದು 40 ಗಿಡ ಮಾವಿಗು ಹಾಕಿದೀನಿ ಸರ್, ಒಂದ್ 30 ಗಿಡ ಸುತ್ತ ತೆಂಗು ಹಾಕಿದೀನಿ ಸರ್, ಒಂದ್ 200 ಗಿಡ ಗಂಧ ಹಾಕಿದೀನಿ ಸರ್. ಗಂಧ ಹಾಕಿದೀರಾ? ಹ್ಞೂ ಸರ್. ಗಂಧ ಬೆಳೆದ ಮೇಲೆ ಕಷ್ಟ ಅಲ್ಲೇನ್ರಿ ಸರ್, ರಕ್ಷಣೆ ಮಾಡ್ಕೊಳ್ಳೋದು? ಅದು ಊರ್ ಪಕ್ಕದಲ್ಲೇ ಇದೆ ಸರ್, ಹಂಗ ನೋಡೋಣ ಅಂತ ಹೇಳಿ ಹಾಕಿದೀನಿ. ತೆಂಗು ಎಷ್ಟು ವರ್ಷ ಆಯ್ತು ಈಗ ಹಾಕಿ? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಗಿಡಗಳೆಲ್ಲ ಚೆನ್ನಾಗಿವೆ, ಏನು ರೋಗ ಇಲ್ಲ? ಏನಿಲ್ಲ ಸರ್. ಮಾವಿನ ಗಿಡಗಳು ಚೆನ್ನಾಗಿದೆ, ಅದು 1 ವರ್ಷ ಆಯ್ತು ಸರ್ ಹಾಕಿ. ಅದಕ್ಕೆ ಏನಾದ್ರು ಮೇಲ್ ಗೊಬ್ಬರ ಹಾಕ್ತೀರಾ? ಹಾಕ್ಬೇಕು ಸರ್, ಇನ್ನೂ ಹಾಕಿಲ್ಲ ಸರ್. ಮಾವಿನ ಗಿಡಗಳಿಗೆ ಯಾವ ತಳಿ ಹಾಕಿದ್ರಿ? ಮಾವಿನ ಗಿಡ ರಸ್ಪುರಿ ಸರ್. ಎಲ್ಲದೂ ರಸ್ಪುರಿ ಹಾಕಿದ್ರಿ? ಇನ್ನು ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಅದು 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಫಸಲು ಬರ್ತಿದ್ಯಾ ಈ ಸರಿ? ಬಂತು ಸರ್. 16 ಕ್ವಿಂಟಲ್ಗೆ 7 ಕ್ವಿಂಟಲ್ ಆಯ್ತು ಸರ್, ಇದೇ ಫಸ್ಟ್ ಸರಿ. ಈಗ ಅಡಿಕೆನೂ ಸಹ ನಿಮ್ಮ ಚಾನಲ್ ಏರಿಯಾದಲ್ಲಿ ನೀರ್ ಹಾಯುವರಿಗೆ ತುಂಬಾ ನೀರು ವೇಸ್ಟ್ ಮಾಡ್ತಾರೆ ಅಂತ, ನೀವು ನೀರ್ ಹಾಯುವರಿ ಕ್ರಮ? ಇಲ್ಲ, ಹಾಯುವರಿ ಅಲ್ಲ ಸರ್, ಕುಷ್ಕಿಗೆ ಹಾಕಿರೋದು. ನಾವು ಕುಷ್ಕಿಗೆ ಹಾಕೊಂಡಿದ್ದೀವಿ, ಹಾಕೊಂಡು ನೀರು ಸಪ್ಲೈ ತಗೊಂಡಿದೀವಿ ಸರ್ ಪಂಪ್. ಹೇಗೆ ನೀರಿನ ವ್ಯವಸ್ಥೆ? ನೀವು ನೀರು ಹರಿದು ಬಿಟ್ಬಿಡ್ತೀರಾ ಅಥವಾ ಟ್ರಿಪ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ, ಟ್ರಿಪ್ ಮಾಡಿಲ್ಲ ಸರ್. ಮತ್ತೆ 15 ದಿವಸಕ್ಕೊಂದ್ಸರಿ ಕಟ್ತೀವಿ ಸರ್, ಎಲ್ಲ ಒಣಗಿಸಿಬಿಟ್ಟು ಮತ್ತೆ ಒಂದ್ಸರಿ ಕಟ್ತಾ ಇದೆ. ಈಗ ಭತ್ತಕ್ಕೂ ಅಷ್ಟೇ, ಒಣಗಿಸಿ ಒಣಗಿಸಿ ನೀರು ಕೊಡಬೇಕು ಅಂತ ಹೇಳಿ ಸರ್ ಅಲ್ವಾ? ಎಷ್ಟು ದಿವಸಕ್ಕೊಂದ್ಸರಿ ನೀರು ಬಿಡಬೇಕು ಅಂತೀರಿ? ಈಗ ಗೊಬ್ಬರ ಹಾಕಿದಾಗ ಒಂದ್ 10-15 ದಿವಸ ನಿಲ್ಲಿಸ್ತೀವಿ ಸರ್, ಪೂರ್ತಿ ನೀವು ಒಣಗಿಸ್ಬಿಡ್ತೀವಿ. ಈಗ ಫಸ್ಟ್ ಕಳೆ ತೆಗೆದು ಗೊಬ್ಬರ ಹಾಕಿದ್ರೆ ಒಂದ್ 8 ದಿವಸ ಅಂತೂ ಫುಲ್ ಒಣಗಿಸ್ಬಿಟ್ಟು ಎಲ್ಲ ನೆರೆ ಬಂದ್ಮೇಲೆ ನೀರು ಬಿಡ್ತೀವಿ ಸರ್. ಮತ್ತೆ ಆಮೇಲೆ ನೀರು ಕಟ್ಟಿ ಮತ್ತೆ ಕಳೆ ಗಿಳಿಗೆ ಅಡ್ಜಸ್ಟ್ ಮಾಡ್ತೀವಿ. ಮತ್ತೆ ಎರಡನೇ ಸರಿನು ಗೊಬ್ಬರ ಕಳೆ ತೆಗೆದಾಗ ಮತ್ತೆ ಗೊಬ್ಬರ ಹಾಕ್ತೀವಲ್ಲ 3ನೇ ಟೈಮ್, ಅದು ಅವಾಗ್ಲೂ ಒಣಗಿಸ್ತೀವಿ ಸರ್. ಒಂದ್ 8 ದಿವಸಕ್ಕೊಂದೊಂದ್ಸರಿ ಒಣಗಿಸಿದ್ರೆ ಒಳ್ಳೇದು ಸರ್. 8 ದಿವಸಕ್ಕೊಂದ್ಸರಿ ಒಣಗಿಸೋದ್ರಿಂದ ಇಳುವರಿ ಜಾಸ್ತಿ, ಇಳುವರಿ ಜಾಸ್ತಿ ಆಗ ಯಾವಾಗ್ಲೂ ನೀರು ಕಟ್ಟಬಾರ್ದು, ಕಟ್ಟಬಾರ್ದು ಅಂತ. ಈಗ ಕಳೆಗೆ ಕೆಲವರು ಕಳೆನಾಶಕಗಳನ್ನೆಲ್ಲ ಬಳಸ್ತಾರೆ, ಅದನ್ನೇನಾದ್ರು ಹಾಕ್ಬಿಡ್ತೀರಾ ನೀವು? ನಾವು ಬಳಸ್ತಾ ಇದೀವಿ ಸರ್. ಬಳಸ್ತೀರಿ? ಹ್ಞೂ ಸರ್. ಚೆಕ್ ಅಂತ ತಗೊಳ್ತೀವಿ ಸರ್ ಅದು, ಕಳೆನಾಶಕ ನಾಟಿ ಆಗಿದ್ದು ಒಂದು 3 ದಿವಸಕ್ಕೆ ಅದನ್ನು ಬಳಸ್ತೀರಿ? ಬಳಸ್ತೀವಿ ಸರ್. ಸರಿ, ಒಳ್ಳೇದು ಹುಸೇನ್ ಸಾಹೇಬ್ರೆ, ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕೃಷಿ ಅನುಭವ ಈ ಕುರಿತು ರಹಮತ್ ಹುಸೇನ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಕಡೂರು ತಾಲೂಕು ಕೋಡಿಹಳ್ಳಿಯ ಕರಡಿ ರುದ್ರಮ್ಮ ಮತ್ತು ತಂಡದವರಿಂದ ಬೀಸೋಕಲ್ಲಿನ ಪದಗಳು. ಚಿನ್ನದ ಜಗಲೇ ಮೇಲೆ ಚಿನ್ನ ಕೇರಾಡಾಳ ಕನ್ನಯ್ಯ ನಮಗೆ ಕೊಡಿರೆಯ, ಕನ್ನಯ್ಯ ನಮಗೆ ಕೊಡಿರೆಯ, ಕನ್ನಯ್ಯ ನಮಗೆ ಕೊಡಿರೆಯ ಗಟ್ಟ ಚಿನ್ನ ಏರಾಣ ಮಗನೇ ಚಿನ್ನ ಚಿನ್ನಂಬೋದು ಚಿನ್ನಾರಿಗೆ ಪಾವಣವೇ ಚಿನ್ನ ಬೆಳವಾರೇ ಮಲೆನಾಡ ಚಿನ್ನ ಬೆಳವಾರೇ ಮಲೆನಾಡ ಚಿನ್ನ ಬೆಳವಾರೇ ಮಲೆನಾಡಿನ ಮಕ್ಕಳ ಚಿನ್ನದ ಸಾಸೋವೇ ತೊಡುದಾರೆ ಚಿನ್ನದ ಸಾಸೋವೇ ತೊಡುದಾರೆ ಮುತ್ತಿನ ಜಗಲಿ ಮ್ಯಾಲೆ ಮೊತ್ತ ಕಿರಾಡಾಳ ಮೊತ್ತೈದೇ ನಮಗೆ ಕೊಡಿರೇಯ್ಯ ಮೊತ್ತೈದೇ ನಮಗೆ ಕೊಡಿರೇಯ್ಯ ಮೊತ್ತೈದೇ ನಮಗೆ ಕೊಡಿರೇಯ್ಯ ಘಟ್ಟದ ಮೊತ್ತ ಏರಾಡ ಮಗನಿಗೆ ಮೊತ್ತ ಏರಾಡ ಮಗನಿಗೆ ಮೊತ್ತ ಮೊತ್ತಂಬಾದ ಮೊತ್ತಾರಿಗೆ ಪಾವಣವೇ ಮೊತ್ತ ಬೆಳೆಯೋದ ವಳಿಸಾಲ ಮೊತ್ತ ಬೆಳೆಯೋದೇ ವಳಿಸಾಲ ಮೊತ್ತ ಬೆಳವಾದೇ ವಳಿಸಾಲಿನ ಮಕ್ಕಳ ಮೊತ್ತಿನ ಸಾಸೋವೇ ತೊಳುದಾರೆ ಮೊತ್ತಿನ ಸಾಸೋವೇ ತೊಳುದಾರೆ ಅವಳದ ಜಗಲಿ ಮ್ಯಾಲೆ ಅವಳ ಕಿರಾಡೋಳ ಅರದಿಯ ನಮಗೆ ಕೊಡಿರೇಯ್ಯ ಅರದಿಯ ನಮಗೆ ಕೊಡಿರೇಯ್ಯ ಅರದಿಯ ನಮಗೆ ಕೊಡಿರೇಯ್ಯ ಘಟ್ಟದ ಅವಳ ಏರಾಡ ಮಗನಿಗೆ ಅವಳ ಏರಾಡ ಮಗನಿಗೆ ಅವಳ ಅವಳಂಬಾದೋ ಅವಳಾರಿಗೆ ಪಾವಣವೇ ಅವಳ ಬೆಳೆಯೋದ ಮಲೆನಾಡು ಅವಳ ಬೆಳೆಯೋದೇ ಮಲೆನಾಡು ಅವಳ ಬೆಳೆಯೋದೇ ಮಲೆನಾಡಿನ ಮಕ್ಕಳ ಅವಳದ ಸಾಸೋವೇ ತೊಳುದಾರೆ ಅವಳದ ಸಾಸೋವೇ ತೊಳುದಾರೆ ಮಂಡಿಗೆ ತೊಳೆದ ಹಾಕಿ ದಂಡೆ ಗಟ್ಟಿ ಇದಾವೆ ಭೂಮಂಡಲ ಆಳೋರ ಮಗನಿಗೆ ಭೂಮಂಡಲ ಆಳೋರ ಮಗನಿಗೆ ಭೂಮಂಡಲ ಆಳೋರ ಮಗನ ಮಂಡೆ ಮ್ಯಾಲೆ ರಸಿ ಗಟ್ಟಾವೆ ಮುಳಿಯ ಮ್ಯಾಲೆ ರಾಸಿ ಗಟ್ಟಾವೇ ಮುಳಿಯ ಮ್ಯಾಲೆ ದಂಡಿಗ ತೊಳೆದಕ್ಕೆ ಮಂಡೆ ಗಟ್ಟೆ ಇದಾವೆ ದೇಶ ಆಳೋರ ಮಗನಿಗೆ ದೇಶ ಆಳೋರ ಮಗನಿಗೆ ದೇಶ ಆಳೋರ ಮಗನ ಮಂದಯ್ಯಾಗಯ ರಾಸಿ ಗಟ್ಟಾವೇ ಮುಡಿಯ ಮ್ಯಾಲೆ ರಾಸಿ ಗಟ್ಟಾವೇ ಮುಡಿಯ ಮ್ಯಾಲೆ ಬಡಗಲ ಸೀಮೆಗೋಗಿ ಬೆಡಗಿನ ಗೊಂಬೆ ತಂದು ನಾವಪ್ಪಿ ನನ್ನ ಮನವಪ್ಪಿ ನಾವಪ್ಪಿ ನನ್ನ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ತಂದಂತವಳ ಐಸರ ಬಡ ನನ್ನ ಬಳಗಾವಿ ಐಸರ ಬಡ ನನ್ನ ಬಳಗಾವಿ ತೆಂಕಲ ಸೀಮೆಗೋಗಿ ಕಂಚನ ಗೊಂಬೆ ತಂದು ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ತಂದಂತವಳ ಸಂತಸ ಬಡ ನನ್ನ ಬಳಗಾವಿ ಸಂತಸ ಬಡ ನನ್ನ ಬಳಗಾವಿ ಬಡಗಲ ಸೀಮೆಗೋಗಿ ಬೆಳಗಿನ ಗೊಂಬೆ ತಂದು ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ಕೃಪೆ ತಂದಂತವಳ ಐಸರೆ ಬಡೋ ನನ್ನ ಬಳಗಾವೆ ಐಸರೆ ಬಡೋ ನನ್ನ ಬಳಗಾವೆ ಅಕ್ಕನೆ ಕಂದೈನ ಒಂದಲೆ ಕುಂತಿರೋ ಎಣ್ಣೆ ಒಲೆ ಮುರಿಯೊಂದೋ ಒಳ ಮಾತ ಒಲೆ ಮುರಿಯೊಂದೋ ಒಳ ಮಾತ ಒಲೆ ಮೊರದಾರೆ ಒಂಪ್ಯಾರೆ ನಮ್ಮರೋ ನಾನೊಪ್ಪಿ ನನ್ನ ಮನವಪ್ಪಿ ನಾನೊಪ್ಪಿ ನನ್ನ ಮನವಪ್ಪಿ ಅತ್ತೆಯ ಮಗ ಕಣೆ ಗಂಚೆ ನಗಣಿ ಕಣೆ ಅರದೆ ಪಾರ್ವತಿಯ ವರ ಕಣೆ ಅರದೆ ಪಾರ್ವತಿಯ ವರ ಕಣೆ ಮಾವನ ಮಗ ಕಣೆ ಮುತ್ತೇನ ಬಲಿ ಕಣೆ ನಿಸ್ತ್ರೆ ಪಾರ್ವತಿಯ ವರ ಕಣೆ ನಿಸ್ತ್ರೆ ಪಾರ್ವತಿಯ ವರ ಕಣೆ ಅಪ್ಪನೆ ಕಂದೈಲ ಒಂದೇ ಕುಂತಿರೋ ಎಣ್ಣೆ ಬಂದಿ ಮುರಿಯೊಂದೋ ಒಳ ಮಾತ ಬಂದಿ ಮುರಿಯೊಂದೋ ಒಳ ಮಾತ ಬಂದಿ ಮುರುದಾರೆ ಒಪ್ಪ್ಯಾರೆ ನಮ್ಮರೋ ನಾವೊಪ್ಪಿ ನಮ್ಮ ಮನವೊಪ್ಪಿ ನಾವೊಪ್ಪಿ ನಮ್ಮ ಮನವೊಪ್ಪಿ ನಾವೊಪ್ಪಿ ನನ್ನ ಮನವೊಪ್ಪಿ ತಂದಂತಳ ಸಂತೋಷ ಬಿಡು ನನ್ನ ಬಳಗಾವೆ ಸಂತೋಷ ಬಿಡು ನನ್ನ ಬಳಗಾವೆ ಮಲ್ಲಿಗೆ ಒವೇಲೆ ಮಾಡರಂದಾರತಿ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಗಟ್ಟಿಯ ಮಲ್ಲಂಗೆ ಕಸ್ತೂರಿ ಮಲ್ಲೇಶಗೆ ಜಯ ಮಂಗಳವನಿ ಚುಭ ಮಂಗಳ ಜಜಿಯ ಒವೇಲೆ ಮಾಡರಂದಾರತಿ ಜನಗಾನಕ್ಕೇರು ಪಾಡೋ ತಲೆ ಜನಗಾನಕ್ಕೇರು ಪಾಡೋ ತಲೆ ಜನಗಾನಕ್ಕೇರು ಪಾಡೋ ತಲೆ ಗಟ್ಟಿಯ ಜಾಣಂಗೆ ಕಸ್ತೋರಿ ಮಲ್ಲೇಶಗೆ ಜಯ ಮಂಗಳವನಿ ಚುಭ ಮಂಗಳ ಮಲ್ಲಿಗೆ ಒವೇಲೆ ಮಾಡರಂದಾರತಿ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಗಟ್ಟಿಯ ಮಲ್ಲಂಗೆ ಕಸ್ತೂರಿ ಮಲ್ಲೇಶಗೆ ಜಯ ಮಂಗಳವನಿ ಚುಭ ಮಂಗಳ ಹೂವಿನಲ್ಲಿ ಪೂಜಿಸುವೆ ಔಡದಲ್ಲಿ ಸಾರಿಸುವೆ ಮತ್ತೆ ಮಲ್ಲೇಶನ ವಾಲೇಸುವೆ ಮತ್ತೆ ಮಲ್ಲೇಶನ ವಾಲೇಸುವೆ ಮತ್ತೆ ಮಲ್ಲೇಶನ ವಾಲೇಸು ನಿಂದರವರಿಗೆ ಕಟ್ಟಸುವೆ ಕಲಗುಡಿಯ ಮಕಮಂಟ್ಮವ ಜಯ ಮಂಗಳವನಿ ಚುಭ ಮಂಗಳ ಹಾಲಿನಲ್ಲಿ ಪೂಜಿಸುವೆ ತುಪ್ಪದಲ್ಲಿ ಸಾರಿಸುವೆ ಮತ್ತೆ ಮಲ್ಲೇಶನ ತೂಗೇಸುವೆ ಮತ್ತೆ ಮಲ್ಲೇಶನ ತೂಗೇಸುವೆ ಮತ್ತೆ ಮಲ್ಲೇಶನ ತೂಗಿಸ ನಿಂದರವರಿಗೆ ಕಟ್ಟಸುವೆ ಕಲಗುಡಿಯ ಮಕಮಂಟ್ಮವ ಜಯ ಮಂಗಳವನಿ ಚುಭ ಮಂಗಳ ಹಾಲಿನಲ್ಲಿ ಸಾರಿಸುವೆ ಔಳದಲ್ಲಿ ಪೂಜಿಸುವೆ ಮತ್ತೆ ಮಲ್ಲೇಶನ ತೂಗೇಸುವೆ ಮತ್ತೆ ಮಲ್ಲೇಶನ ತೂಗೇಸುವೆ ಮತ್ತೆ ಮಲ್ಲೇಶನ ತೂಗಿಸ ನಿಂದರವರಿಗೆ ಕಟ್ಟಸುವೆ ಕಲಗುಡಿಯ ಮಕಮಂಟ್ಮವ ಜಯ ಮಂಗಳವನಿ ಚುಭ ಮಂಗಳ ಸಲಿಸಿರೇಗಾಗಿ ಸಮಕಟ ಬಂಗಾರಕ್ಕಾಗಿ ಒಡನಾಡಿ ಬಂದೋಳಲ್ಲ ಕಣೆ ಮೆಚ್ಚಾಡಿ ಬಂದೋಳಲ್ಲ ಕಣೆ ಪರವೇ ಜನರ ಪವನ ಮಾಡಬೇಕೆಂದೋ ಗೋಬಿ ತಾಯಿ ಮಣಿಯಾಗಿ ಮಣಿಕಾರಣಿಕಿಯಾಗಿ ಬಾಗಿ ಆರತಿಯಾಗಿ ಬಂದೆ ಕಣೆ ಬಂದೆ ಕಣಕ್ಕ ಬಲ ಪ್ರೀತಿಯಿಂದ ನಿನ್ನ ಬಂಗಾರಕ್ಕೂ ಬೇರೆ ಬರಲಿಲ್ಲವ ಜಯ ಮಂಗಳವನಿ ಚುಭ ಮಂಗಳ ಕಡಲೆ ಇಟ್ಟಿಗಾಗಿ ಕರಿಯಂಚಿ ಸೀರಿಗಾಗಿ ಮೇಲಾಡಿ ಬಂದೋಳಲ್ಲ ಕಣೆ ಮೆಚ್ಚಾಡಿ ಬಂದೋಳಲ್ಲ ಕಣೆ ಪರವೇ ಜನರ ಪವನ ಮಾಡಬೇಕಂದೋಗುವೆ ತಾಯಿ ಮಣಿಯಾಗಿ. ಇದುವರೆಗೆ ಕಡೂರು ತಾಲೂಕು ಕೋಡಿಹಳ್ಳಿಯ ಕರಡಿ ರುದ್ರಮ್ಮ ಮತ್ತು ತಂಡದವರಿಂದ ಬೀಸೋಕಲ್ಲಿನ ಪದಗಳನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಸಮಯ 6:54 ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನೀನು ಶೋ ಸ್ಟಾಪರ್ ಆದ್ರೆ ಹೇಗಿರುತ್ತೆ? ನಿನ್ನ ಸ್ಟೈಲ್ ನಿಂದ ಎಲ್ರಿಗೂ ಸ್ವಲ್ಪ ತಲೆ ಗೆರ್ರನ್ನು ಹಾಗೆ ಮಾಡಿದ್ರೆ ಹೇಗೆ? ಯಾವುದೇ ಲಿಮಿಟ್ ಇಲ್ಲದೆ ತುಂಬಾ ಜೊತೆಗೆ ಎಂಜಾಯ್ ಮಾಡಿದ್ರೆ. ಈ ಸಮ್ಮರ್ ನಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ನಲ್ಲಿ ಎಲ್ಲಾ ತರ ಅಡ್ವೆಂಚರ್ ಗೆ ರೆಡಿಯಾಗಿ ಇದರ ಜೊತೆ 31,500 ರೂಪಾಯಿ ಆಫರ್ ಕೂಡ ಇದೆ. ಹಾಗಾದ್ರೆ ಈ ವರ್ಷದ ಹೊಸ ಸ್ವಿಫ್ಟ್ ನಲ್ಲಿ ಲಿಮಿಟ್ಲೆಸ್ ಆಗಿ ಎಂಜಾಯ್ ಮಾಡೋಕೆ ಬೇಗ ರೆಡಿಯಾಗಿ. ಈಗ ಮಿಲನ ಚಿತ್ರದ ಒಂದು ಗೀತೆ ಕೇಳಿಬರುವ ಸ್ವರಗಳು ಚಿತ್ರ ಹಾಗೂ ಉದಿತ್ ನಾರಾಯಣ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮನೋಮೂರ್ತಿ.